ರುಹಿತವರು ನಿನಗೆ ಮೂರು ಮಂದಿಗಳೊಳಗೆ ಆರುಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಆರುಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಆರುಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಅನ್ಯರಲ್ಲಿ ಜನಿಸಿದ ಅಂಗನೆಯ ಕರೆ ತಂದು ಅನ್ಯರಲ್ಲಿ ಜನಿಸಿದ ಅಂಗನೆಯ ಕರೆ ತಂದು ತನ್ನ ಮನೆಗೆ ಅವಳ ಯಜಮಾನಿಯನಿಸಿ ಅನ್ಯರಲ್ಲಿ ಜನಿಸಿದ ಅಂಗನೆಯ ಕರೆ ತಂದು ತನ್ನ ಮನೆಗೆ ಅವಳ ಯಜಮಾನಿಯನಿಸಿ ಭಿನ್ನವಿಲ್ಲದ ಅರ್ಧ ದೇಹ ಎನಿಸುವ ಸತಿಯು ಭಿನ್ನವಿಲ್ಲದ ಅರ್ಧ ದೇಹ ಎನಿಸುವ ಸತಿಯು ಕಣ್ಣಿನಲ್ಲಿ ನೋಡಲು ಅಂಜುವಳು ಕಾಲವಶದಿ ಆರುಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ ತನ್ನದೆಂದೆನುತ ಶಾಸನವ ಬರಸಿ ಬಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಬಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನ್ನಿಗನ ಆಸುವಳಿಯೇ ಹೊರಗೆ ಹಾಕುವರು ಚೆನ್ನಿಗಣ ಆಸುವಳಿಯೇ ಹೊರಗೆ ಹಾಕುವರು ಆರುಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಅಸ್ಥಿರದ ದೇಹವಿದು ನೆಚ್ಚಿ ನೀ ಕೆಡಬೇಡ ಸ್ವಸ್ಥದಲ್ಲಿ ನೆನೆ ಕಣ್ಯ ಹರಿಪಾದವ ಚಿತ್ತದೊಳು ಅಸ್ಥಿರದ ದೇಹವಿದು ನೆಚ್ಚಿ ನೀ ಕೆಡಬೇಡ, ಸ್ವಸ್ಥದಲ್ಲಿ ನೆನೆ ಕಳ್ಯ ಹರಿಪಾದವ ಚಿತ್ತದೊಳು. ಸುದ್ಧಿಯಂ ಪುರಂದರ ವಿಠಲನೇ ಉತ್ತಮೋತ್ತಮಯಂದು ಸುಖಿಯಾಗು ಮನುಜ. ಸುದ್ಧಿಯಂ ಪುರಂದರ ವಿಠಲನೇ ಉತ್ತಮೋತ್ತಮಯಂದು ಸುಖಿಯಾಗು ಮನುಜ. ಆರುಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ. ಆರುಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ.